ಕನ್ನಡಿಗರ ಕ್ಷಮೆಯಾಚಿಸಲಿ ಬಿಜೆಪಿ ಆಗ್ರಹ. ಬೆಂಗಳೂರು ಜಲಮಂಡಳಿ ಕಾರ್ಮಿಕರಿಗಾಗಿ ಅನ್ನಪೂರ್ಣ ಯೋಜನೆ ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ರತ್ನಾವತಿ ಕಲ್ಯಾಣ, ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ರತ್ನಾವತಿ ಕಲ್ಯಾಣ, ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ, ಮದ್ದಳೆ ರತ್ನಾಕರ ಆಚಾರ್ ಪುತ್ತೂರು, ಚೆಂಡೆ ಗಣೇಶ್ ಶೆನೆ ಶಿವಪುರ, ಶ್ರುತಿ ಗುರುಪ್ರಸಾದ್ ಭಟ್ ಕಡೆಕಾರ್. ಕೇಳಿ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಶರಣನ ಸುಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತೀರೆ, ಆರತಿ ಬೆಳಗಿರೆ, ಆರತಿ ಎತ್ತೀರೆ ಗಜಮುಖದ ತುಂಗೋ ವಿಕ್ರ ಬಾಗಿ ನೋಡು ಬ್ರಂಗಾ ಕುಂತಲೆ ಹುಟ್ಟಿರುವಳಂತೆ ಕೇಳು ಬ್ರಂಗಾ ಕುಂತಲೆ ಹುಟ್ಟಿರುವಳಂತೆ ಬೇಡು ಆಡಿದ ಪರಿಯ ರಾಜನೋ ಲಗವ ಪೊಕ್ಕೋ ರಾಜ ಈ ಇನಿ ತಂಬಿನಿಗೆ ಇಟಿಲದಿ ಸಾನುರಾಗದು ತಾನೇ ಮೆರೆಯುತ ಪೂರ್ಣ ಕಳೆಯಸಗೆ ಕನು ಮಾನವಿಲ್ಲವಿದೇನೆನಲು ಹಾಗೆ ಮಾನವಾಗಿ ತಾ ಬೇನೆ ಪಡುವಂತಿ ನಳಿನಗಳು ನ್ಯೂನಗೊಂಡಿವೆ ಇನಿಸುತ್ತಲ ಏನದರನನು ಆ ಚೆಲುವಾನದ ಪರಿಗೆ ಅಮಮ ಏನ್ ಬಿಡಗೋ ಗಾರ್ದಿಯೋ ಕನ್ನೆ ತಿನ್ನ ತಯತ್ತ ತಾರಿ ತಿನ್ನ ತಾರಿ ತಯತ್ತ ತಾರಿ ಹರ ಕರುಣಾ ನೀ ದೇ ಏನ ಪುರವಾ ತ್ಯಜಿಸುತ್ತಲಿಲ್ಲಿ ಪುರವಾ ತ್ಯಜಿಸುತ್ತಲಿಲ್ಲಿ ಪಲ್ಲಂಗ ದೊಡ ಬರಲೆ ನಾರಣ್ಯದಲ್ಲಿ ಪುರವಾ ತ್ಯಜಿಸುತ್ತಲಿಲ್ಲಿ ಪಲ್ಲಂಗದು ಬರಲೆ ನಾರಣ್ಯದಲ್ಲಿ ಓ ಯಾರಯ್ಯನ್ ಮನುಜೇಶ ತನ್ನ ಯಾರಯ್ಯನ್ ಮನುಜೇಶ ತನ್ನ ಹೋಗಿವೆ ನೀ ದಿನ ಚಂದಿರ ಮುಗಿ ಹೀಗೆ ಬೇಳುವರೆ ತಗಿ ಅನುರಾಗದಿಂದಲೇ ಭೋಗಿ ವೇಣಿಯದಿ ನವ ಕಲೆಯದೆ ಪರಿಗೆ ವೈಭವವಾ ಕಲಿಜೆ ಬೇಲಾಲೆ ನೀರವಾ ನೋಡಿ ತನ್ನ ಗಾಯಿತು ದೃಶ್ಯ ಬೇಲಲೆ ನೀರವ ಬಣ್ಣದು ಪರಿಗೆ ವೈಭವ ನುಡಿಯೇ ನಿನ್ನೊಡೆ ಜನ ಬೆಸರೊಡ ನುಡಿಯೇ ನಿನ್ನೊಡೆ ಜನ ಬೆಸರೊಡ ನುಡಿಯೇ ನುಡಿಯೇ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೆಡಗಿ ನೋಡುಡು ಪಡೆ ಪತಿ ಮುಗಿ ನಡುವಿನ ಜಡ ಪಿಡಿ ನಡೆದುದು ಕೊಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೆಡಗಿ ನೋಡುಡು ಪಡೆ ಪತಿ ಮುಗಿ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡುಗಡು ಬೆಡಗಿ ನೋಡುಡು ಪಡೆ ಪತಿ ಮುಗಿ ಯಾರಯ್ಯ ತನ್ನೋಡ ಈ ರೀತಿಯೊಳು ಕೇಳುವ ಯಾರಯ್ಯ ತನ್ನೋಡ ಈ ರೀತಿಯಲ್ಲಿ ಕೇಳುವ ಕಾರಣವೇನೋ ನಾ ಅರಿಯೇ ಕಾರಣವೇನು ನಾನಿರವ ಕುಮುದದಳಲೋಚನೆಗೆ ಕಾಮಾದಿ ನಾಯಕಿಗೆ ಕುಮುದದಳಲೋಚನೆಗೆ ಕಾಮಾದಿ ನಾಯಕಿಗೆ ವಿಮಲ ಕೋಮಲ ಗಾತ್ರಿ ಶರ್ವಾಣಿಗೆ ಅಮಿತ ಗುಣ ಸಂಪನ್ನೆ ಅಖಿಲಾಂಡ ನಾಯಕಿಗೆ ಜುಮಣಿಸದ ಕೋಟಿ ತೇಜೋ ರಾಶಿಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಇದುವರೆಗೆ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ, ಮದ್ದಳೆ ರತ್ನಾಕರ ಆಚಾರ್ ಪುತ್ತೂರು, ಚೆಂಡೆ ಗಣೇಶ್ ಶೆಣೆ ಶಿವಪುರ, ಶ್ರುತಿ ಗುರುಪ್ರಸಾದ್ ಭಟ್ ಕಡೆಕಾರ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ ಮಲ್ಟಿಪಲ್ ಪಾರ್ಟ್ನರ್ಸ್ ಎಚ್ಐವಿ ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097ಗೆ ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೇಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಈಗ ಕೇಳಿ ವಾಣಿ ಜಯರಾಮ್ ಅವರು ಹಾಡಿದ ಒಂದು ಭಕ್ತಿಗೀತೆ. ಈಗ ಕೇಳಿ ಬಿಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ. ಕೃಷ್ಣನಾಥನು ಕಡಗೋಲು ಹಿಡಿದು ಒಂದು ಕೈಯಲ್ಲಿ ನೀಳುವ ಹಿಡಿದು ಒಂದು ಕೈಯಲ್ಲಿ ಕಡಗೋಲು ಹಿಡಿದು ಒಂದು ಕೈಯಲ್ಲಿ ನೀಳುವ ಹಿಡಿದು ಈಗ ಕೇಳಿ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆ. ಮುನಿಗೆ ಪ್ರೀತಿ ತಂದೆ